ಸಂಸಾರ ಕಥಾಕರ್ಲ ಅಂಪುತ ಸಂಗಮತಕ ಕಾಟದ ಕಿವೆನೆ ಅಪಿಟದ ಕಿವೆನೆ ಕಂಕೊಟದ ಕಿವೆನೆ ಎಕ್ಕಪಾರ ಮೈಲ ಗೋಸುಲೋ ಎಣ್ಣೆ ಗೀಲದೆ ಕಂಕರು ಗೋಸುಲೋ ಎನವ ಅಪಿ ಏಕಟ ಸಾವಿಯದೇನ ಮುಖಾದ ಕಂಕರ ಪತ್ತೆ ಸಾಧಾರಣ ಲಿಮತ್ತೀನ ಅದ ಜೀವನ ವೇದ್ಯಮ ದವಸನ್ ದವಸನ್ ಬೆಡಿವನ ಕೊಟ್ಟ ಏಕೊಟ್ಟ ಸಾಧನ ಪಡಿಯ ಕಂಬೈನೋನೆ ಏಕನೇಸ ಅಪಿಕ್ಯಾನೆ ಮೇಕ ಬಾಮ ಅಂಪುತ ಸಂಗಮ ಉತ್ತಿಯ ಸಮಿತಿಯ ಅಸಂಕರಣ ಉತ್ತಿಯ ಸಮಿತಿಯ ದಿನ ಮೆಕತು ವೇಳ ವಾಮ ಸಾಕಚ್ಚ ಕಲ್ಲ ಮೇಕ ಮೂಲಿಕೆ ವೆಟ್ಟಿ ವೆಡಿಕರಣ ಏವಾಗೆ ಕಿಯಪ್ಪು ವಿಧಿ ದಾ ಕಲಂದೆನ್ನೋನಿಗಿಲ್ಲ ಮೈ ಇಲ್ಲಿ ಮಕರಣ.